ಮತ್ತೆ ಅಲ್ಪಾವಧಿ ತಳಿಗಳು, ಈ ಮೂರು ತಳಿಗಳನ್ನು ಕೂಡ ಆಯಾ ಕಾಲಕಾಲಕ್ಕೆ ತಕ್ಕಂತೆ ರೈತರುಗಳು ಬಳಸ್ಕೊಂಡು ಭತ್ತ ಬೇಸಾಯವನ್ನು ಮಾಡ್ತಾ ಇದ್ದಾರೆ. ಈ ಭತ್ತದಲ್ಲಿ ಯಾಕೆ ನಾವು ದೀರ್ಘಾವಧಿ ತಳಿಗಳು ಅಥವಾ ಮಧ್ಯಮಾವಧಿ ತಳಿಗಳು ಅಲ್ಪಾವಧಿ ತಳಿಗಳು ಅವನ್ನೇ ಯಾಕೆ ಒಂದೊಂದು ಕಾಲಕ್ಕೆ ಬಳಸ್ಬೇಕು ಅಂತಂದ್ರೆ, ಭತ್ತ ಹೂ ಬಿಡುವಂತ ಸಂದರ್ಭದಲ್ಲಿ ರಾತ್ರಿ ಟೆಂಪರೇಚರ್ ಏನಾದರೂ 15 ಡಿಗ್ರಿಗಿಂತ ಕೆಳಗಡೆ ಹೋಯ್ತು ಅಂತಂದ್ರೆ ಹೂ ಸರಿಯಾಗಿ ಓಪನ್ ಆಗಲ್ಲ. ಅದು ಓಪನ್ ಆಗಿಲ್ಲ ಅಂತಂದಾಗ ಆ ಭತ್ತದ ಪ್ರತಿ ಕಣದಲ್ಲಿ ಇರ್ತಕ್ಕಂಥ ಈ ಪರಾಗ ರೇಣುಗಳು ಅದು ಸ್ಪ್ಲಿಟ್ ಆಗಿ ಹೊರಗಡೆ ಬರಲ್ಲ, ಆಗ ಅದು ಪರಾಗಸ್ಪರ್ಶ ಕ್ರಿಯೆ ಸರಿಯಾಗಿ ನಡೆದ ಕಾಳು ಸರಿಯಾಗಿ ಕಟ್ಟಲ್ಲ. ಇದನ್ನ ಈ ಟೆಂಪರೇಚರ್ ಸಿಂಡ್ರೋಮ್ ಅಂತಾನೆ ನಾವು ಹೇಳ್ತೀವಿ ಇದನ್ನ. ಸೊ ಹಾಗಾಗಿ ಈಗ ನಾವು ಜೂನ್ ಅಲ್ಲಿ ಬಿತ್ತನೆ ಮಾಡ್ತಾ ಇದೀವಿ ಅನ್ನೋದಾದ್ರೆ ದೀರ್ಘಾವಧಿ ತಳಿಗಳನ್ನು ಹೋಗ್ಬೇಕು. ದೀರ್ಘಾವಧಿ ತಳಿಗಳು 150-180 ದಿನ 200 ದಿನಗಳ ಕಾಲಾವಧಿಯಲ್ಲಿ ಇವು ಕಟಾವಾಗಿ ಬರ್ತವೆ. ಸೊ ಇವು ದೀರ್ಘವಾಗಿ ಬೆಳೆಯೋದ್ರಿಂದ ಅತಿ ಎತ್ತರವಾಗಿ ಬೆಳೀತವೆ ಮತ್ತು ಹೆಚ್ಚು ಇಳುವರಿನ ಕೊಡ್ತವೆ. ಅಲ್ಪಾವಧಿ ತಳಿಗಳು 90-120 ದಿನಗಳಲ್ಲಿ ಕಟಾವು ಬಂದ್ಬಿಡ್ತವೆ, ಕುಬ್ಜುವಾಗಿ ಬೆಳೀತವೆ. ಅಂದ್ರೆ ಅಷ್ಟು ದೀರ್ಘಾವಧಿ ತಳಿಯಷ್ಟು ಎತ್ತರವಾಗಿ ಬೆಳೆಯಲ್ಲ ಮತ್ತೆ ಇಳುವರಿನೂ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ದೀರ್ಘಾವಧಿ ತಳಿಗಳು ಎಕರೆಗೆ ನಮಗೆ 20-25 ಕ್ವಿಂಟಲ್ ಇಳುವರಿ ಕೊಟ್ಟರೆ, ಅಲ್ಪಾವಧಿ ತಳಿಗಳು 18-20 ಕ್ವಿಂಟಲ್ ಇಳುವರಿಯನ್ನು ಕೊಡ್ತವೆ. ಮಧ್ಯಮಾವಧಿ ತಳಿಗಳು 20-22 ಕ್ವಿಂಟಲ್ ಇಳುವರಿ ಕೊಡ್ತವೆ. ಸೊ ಹಾಗಾಗಿ ಮುಂಗಾರಿನಲ್ಲಿ ಗದ್ದೆಗಳನ್ನು ಸಿದ್ಧತೆ ಮಾಡಿಕೊಂಡು ನಾವು ಬಿತ್ತನೆ ಮಾಡ್ತೀವಿ ಅನ್ನೋದಾದ್ರೆ ರೈತ ಬಾಂಧವರು ದೀರ್ಘಾವಧಿ ತಳಿಗಳಾದಂಥ ಇಂಟಾನ್, ಹೇಮಾವತಿ, ಶರಾವತಿ, IET 7291 ಈ ಥರದ ತಳಿಗಳನ್ನ ಬಳಸ್ಕೊಂಡು ಬಿತ್ತನೆಯನ್ನು ಮಾಡ್ಬೋದು. ಸ್ವಲ್ಪ ಏನಾದರೂ ತಡವಾಯಿತು, ನಮಗೆ ಆ ಟೈಮಲ್ಲಿ ಗದ್ದೆ ಪ್ರಿಪೇರ್ ಮಾಡಲಿಲ್ಲ, ನಾವು ಜುಲೈ ಅಥವಾ ಜೂನ್ ಎಂಡ್ಗೆ ಬಿತ್ತನೆ ಮಾಡ್ತೀವಿ, ಅಲ್ಲಿಂದ ನರ್ಸರಿನ ಕಸಿ ಮಾಡಿ ಮಾಡ್ಕೋತೀವಿ ಅನ್ನೋದಾದರೆ, ಸೊ ತುಂಗಾ ವೆರೈಟಿ ಇದೆ, IET 13981, ಕೆಂಪು ಮುಕ್ತಿ KHP10, ಮತ್ತು KHP2, ರಾಜಮುಡಿ, ರಾಜಭೋಗ, ಕರ್ಣ, RNR 5204, ಅತಿರ ಈ ತರ ಭತ್ತಗಳನ್ನ ಬಳಸ್ಕೊಂಡು ಸಸಿ ಮಡಿ ಅಥವಾ ಬಿತ್ತನೆಯನ್ನು ಮಾಡಬಹುದು. ಮತ್ತೆ ಇನ್ನೂ ತಡವಾಯಿತು, ಕಾರಣಾಂತರಗಳಿಂದ ಜೋರು ಮಳೆ ಬಂತು, ನನಗೆ ಗದ್ದೆ ಪ್ರಿಪೇರ್ ಮಾಡೋಕ್ಕಾಗಲಿಲ್ಲ, ಬೇರೆ ಕಾರಣಗಳಿಂದ ಏನಾದ್ರು ಗದ್ದೆಯನ್ನ ನಾನು ಪ್ರಿಪೇರ್ ಮಾಡ್ಕೋಬೇಕು ಅಂದ್ರೆ ಅವಾಗ ಅಲ್ಪಾವಧಿ ತಳಿಗಳಿಗೆ ಹೋಗ್ಬೇಕು. ಸೊ ಅವಾಗ ಅಲ್ಪಾವಧಿ ತಳಿಗಳಾದಂತ IR 20, ಮಂಗಳ, ಕೆಂಪು ಮುಕ್ತಿ, ಬಿಳಿ ಮುಕ್ತಿ, ಮಧು, ಪಲ್ಗುಣ, ರತ್ನಚೂಡಿ, ಇನ್ನೂ ಅನೇಕ ಅಲ್ಪಾವಧಿ ತಳಿಗಳನ್ನ ಬಳಸ್ಕೋಬಹುದು. ಸೊ ಅವಾಗ ಏನಾಗುತ್ತೆ, ಈ ಟೈಮಲ್ಲಿ ನಾವು ಬಿತ್ತನೆ ಮಾಡೋದ್ರಿಂದ ಆ ಉತ್ತರ ಹೂ ಏನಾಗುತ್ತೆ, ತುಂಬಾ ಚಳಿಯಾದಂತ ವಾತಾವರಣಕ್ಕೆ ಸಿಲ್ಕಲ್ಲ, ಆಗ ಅದು ಚೆನ್ನಾಗಿ ಪರಾಗ ಪ್ರಸಕ್ರಿಯೆ ಆಗಿ ಕಾಳುಗಳು ಚೆನ್ನಾಗಿ ಕಟ್ಟತ್ತೆ, ನಮ್ಗೆ ಒಳ್ಳೆ ಇಳುವರಿಯನ್ನ ಪಡ್ಕೋಬಹುದು. ಇನ್ನು ಭತ್ತದ ಬೇಸಾಯಕ್ಕೆ ನಾವು ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ಬಳಸ್ಕೊಳ್ಳೋದು ಬಹಳ ಮುಖ್ಯ. ಈ ಬೀಜಗಳ ಆಯ್ಕೆಯನ್ನು ಹೇಗೆ ಮಾಡ್ಕೋಬೇಕಾಗುತ್ತೆ? ಸಾಮಾನ್ಯವಾಗಿ ಬಿತ್ತನೆ ಬೀಜಗಳನ್ನು ರೈತರು ಹೊಸದಾಗಿ ಮಾರುಕಟ್ಟೆಯಲ್ಲಿ ಕೊಂಡ್ಕೊಂಡು ಬರ್ಬೋದು ಅಥವಾ ಕೃಷಿ ವಿಶ್ವವಿದ್ಯಾಲಯದ ಸಂಶೋಧನಾ ಕೇಂದ್ರಗಳಲ್ಲಿ ಪರ್ಚೇಸ್ ಮಾಡ್ಬೋದು. ಇತ್ತೀಚೆಗೆ ಭತ್ತದ ಬಿತ್ತನೆ ಬೀಜಕ್ಕೆ ಸಬ್ಸಿಡೈಸ್ಡ್ ರೇಟಲ್ಲಿ ಸಿಗೋದ್ರಿಂದ ಎಲ್ಲರೂ ಕೂಡ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ಅಲ್ಲಿಗೆ ಅವ್ರಿಗೆ ಬೇಕಾದಂಥ ಸೂಕ್ತವಾದ ತಳಿಗಳನ್ನು ನಾವು ಅಲ್ಲಿ ಪರ್ಚೇಸ್ ಮಾಡ್ಬೋದು. ಇದಲ್ಲದೇನು ಕೂಡ ಇಲ್ಲಿ ಪರ್ಚೇಸ್ ಮಾಡೋದಾದರೆ ಅಲ್ಲಿ ಮೊದಲನೇ ಅದಕ್ಕೆ ಜರ್ಮಿನೇಷನ್ ಪರ್ಸೆಂಟೇಜ್ ಏನು ಬರುತ್ತೆ, ಅಥವಾ ಪ್ಯೂರಿಟಿ ಪರ್ಸೆಂಟೇಜ್ ಏನು, ಇತರ ಗುಣಮಟ್ಟದ ಮೌಲ್ಯಗಳನ್ನು ಎಷ್ಟೆಷ್ಟು ಇರಬೇಕು ಅಂತೇಳಿ ನಿರ್ಧರಿಸಿ ಅದನ್ನು ಆ ರೀತಿಯಲ್ಲೇ ಪ್ಯಾಕ್ ಮಾಡಿ ರೈತರಿಗೆ ಕೊಡ್ತಾರೆ. ಸೊ ಅಲ್ಲಿ ಏನು ತೊಂದರೆ ಆಗಲ್ಲ. ಒಂದೊಂದು ಸರಿ ರೈತ ಬಾಂಧವರು ಏನು ಮಾಡ್ತಾರೆ, ಈ ಸರಿ ತುಂಬ ಚೆನ್ನಾಗಿ ಬೆಳೆ ಬಂದಿದೆ ಅಂದಾಗ ಅಲ್ಲೇ ಭತ್ತ ಬೀಜವನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಬೆಳೆಗೆ ಅದನ್ನು ಬಳಸ್ಕೋವಂಥ ಪದ್ಧತಿಯಲ್ಲಿ ರೂಢಿಯಲ್ಲಿರುತ್ತೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಒಂದೊಂದು ಸರಿ ಭತ್ತ ಅರ್ಧ ತುಂಬಿರುತ್ತೆ, ಮುಕ್ಕಾಲು ತುಂಬಿರುತ್ತೆ, ಪೂರ್ತಿ ತುಂಬಿರಲ್ಲ, ಜೊಳ್ಳಿರುತ್ತೆ. ಈ ಅರ್ಧ ಮುಕ್ಕಾಲು ತುಂಬಿರೋ ಭತ್ತಗಳು ಕೂಡ ಗಟ್ಟಿ ಭತ್ತ ತರಾನೇ ಕಾಣ್ತಾ ಇರುತ್ತೆ, ಆದರೆ ಅದು ಬಿತ್ತನೆ ಮಾಡಿದಾಗ ಆ ಮೊಳಕೆ ಒಡೆದ್ರೂ ಕೂಡ ಸಸಿಯಾಗಿ ಅದು ಬರಲ್ಲ. ಸೊ ಅಂಥ ಸಂದರ್ಭದಲ್ಲಿ ಉಪ್ಪು ನೀರಿನ ವಿಧಾನವನ್ನು ಬಳಸಿ ಉತ್ಕೃಷ್ಟವಾದ ಬೀಜಗಳನ್ನು ಆಯ್ಕೆ ಮಾಡ್ಕೋಬಹುದು. ರೈತರೇ ಭತ್ತದ ಬಿತ್ತನೆ ಬೀಜಗಳನ್ನು ಮುಂದಿನ ಸರಿ ಬೆಳಿಬೇಕಾದ್ರೆ ಬಳಸ್ಕುವಂತಹ ಸಂದರ್ಭಗಳಲ್ಲಿ ಉಪ್ಪು ನೀರಿನ ಪದ್ಧತಿ ಹೆಂಗ್ ಮಾಡ್ಕೋಬೇಕು ಅಂತಂದ್ರೆ, 1 ಲೀಟರ್ ನೀರಿಗೆ 1 kg ಅಷ್ಟು ಉಪ್ಪನ್ನು ಹಾಕಿ ಕರಗಿಸ್ಕೋಬೇಕು, ಅಥವಾ 10 ಲೀಟರ್ ನೀರಿಗೆ 2 kg ಉಪ್ಪು, 20 ಲೀಟರ್ಗೆ 4 kg ಉಪ್ಪು, ಅವ್ರ ಅನುಕೂಲಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾಡ್ಕೋಬೇಕಾಗುತ್ತೆ. ಯಾಕೆ ಇದು ಮಾಡಬೇಕು ಅಂತಂದ್ರೆ, ಸಾಮಾನ್ಯವಾಗಿ ನಾವು ಮೊಟ್ಟೆನ ನೀರಲ್ಲಿ ಹಾಕಿದ್ರೆ ಅದು ತಳಕ ಹೊರಟಾಗ್ಬಿಡ್ತದೆ, ಯಾಕೆ ಅಂದ್ರೆ ನೀರಿನ ಸಾಂದ್ರತೆ ಮೊಟ್ಟೆ ಸಾಂದ್ರತೆಗಿಂತ ಕಡಿಮೆ ಇರುತ್ತೆ, ಉಪ್ಪನ್ನ ಹಾಕಿದಾಗ ನೀರಿನ ಸಾಂದ್ರತೆ ಜಾಸ್ತಿ ಆಗುತ್ತೆ. ಸೊ ಈಗ ನಾವು ಡೆಡ್ ಸೀನಲ್ಲಿ ಕೇಳ್ತೀವಲ್ಲ, ನಾವ್ಯಾ ಕೇಳ್ತೀವಿ ಅಂತಂದ್ರೆ ಅದ್ರ ಸಾಂದ್ರತೆ ನಮ್ಮ ದೇಹದ ಸಾಂದ್ರತೆಗಿಂತ ಜಾಸ್ತಿ ಇರೋದ್ರಿಂದ ನಾವು ಅಲ್ಲಿ ತೇಲಕ್ ಸ್ಟಾರ್ಟ್ ಮಾಡ್ತೀವಿ. ಈ ತತ್ವವನ್ನು ಆಧರಿಸ್ಕೊಂಡು ಎಕರೆಗೆ 25 kg ಭತ್ತ ಬೇಕಾಗುತ್ತೆ, ನನ್ನ ಹತ್ರ 4 ಎಕರೆ ಇದೆ ಅಂದ್ರೆ 100 kg ಭತ್ತ ಬೇಕಾಗುತ್ತೆ, ಅವಾಗ ನೀವು 20 ಲೀಟರ್ ನೀರಿನಲ್ಲಿ ಮಾಡ್ಕೊಂಡ್ರೆ ಬೇಗ ಈ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಬೋದು. ಈ ಉಪ್ಪು ನೀರಿನ ಮಿಶ್ರಣ ರೆಡಿ ಆದ್ಮೇಲೆ ಒಂದು ಮೊಟ್ಟೆನ ಬಿಡಬೇಕು, ಮೊಟ್ಟೆ ಏನಾದ್ರೂ ಮುಳುಗ್ತು ಅಂತಂದ್ರೆ ಇನ್ನೂ ಸ್ವಲ್ಪ ಉಪ್ಪನ್ನ ಹಾಕಿ ಮಿಶ್ರಣವಾದಾಗ ಸಾಂದ್ರತೆಯನ್ನು ಜಾಸ್ತಿ ಮಾಡಬೇಕು. ಮೊಟ್ಟೆ ಯಾವಾಗ ತೇಲಕ್ ಸ್ಟಾರ್ಟ್ ಮಾಡುತ್ತೋ ಅವಾಗ ಉಪ್ಪಿನ ದ್ರಾವಣ ಸರಿಯಾಗಿದೆ ಅಂತ ಅರ್ಥ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ನಾವು ಬಿತ್ತನೆ ಬೀಜಗಳನ್ನ ಉಪ್ಪು ನೀರಲ್ಲಿ ಹಾಕಿ ತಿರುಗಿಸಿದಾಗ ಈ ಗಟ್ಟಿ ಕಾಳುಗಳೆಲ್ಲ ತಳಭಾಗಕ್ಕೆ ಸೆಟ್ಲ್ ಆಗ್ತವೆ, ಜಳ್ಳು ಕಾಳುಗಳು ಅರ್ಧ ತುಂಬಿರ್ತಕ್ಕಂಥ ಕಾಳುಗಳು, ಮುಕ್ಕಾಲು ತುಂಬಿರ್ತಕ್ಕಂಥ ಕಾಳುಗಳೆಲ್ಲ ನೀರಿನ ಮೇಲೆ ತೇಲ್ತಾ ಇರ್ತವೆ. ಆ ತೇಲ್ತಕ್ಕಂಥ ಬೀಜಗಳನ್ನೆಲ್ಲ ಹೊರಗಡೆ ಹಾಕ್ಬೇಕು. ಗಟ್ಟಿ ಕಾಳುಗಳನ್ನ ತಗೊಂಡು ಶುದ್ಧವಾದಂತಹ ನೀರಿನಲ್ಲಿ ಒಂದೆರಡು ಮೂರು ಸರಿ ಅದನ್ನ ತೊಳೆದ್ಬಿಟ್ಟು ಬಿತ್ತನೆ ಬೀಜಕ್ಕೆ ಬಳಸ್ಕೋಬಹುದು. ಸೊ ಈ ರೀತಿ ಮಾಡೋದ್ರಿಂದ ಉತ್ಕೃಷ್ಟವಾದ ಬಿತ್ತನೆ ಬೀಜಗಳನ್ನ ಉಪ್ಪು ನೀರಿನ ದ್ರಾವಣದಿಂದ ಸಪರೇಟ್ ಮಾಡಿ ಬಳಸ್ಕೋಬಹುದು. ಅಂದ್ರೆ ಅಮ್ಮಮ್ಮ ಅಂದ್ರೆ ಎಷ್ಟೊತ್ತು ಬಿಡಬಹುದು ಉಪ್ಪು ನೀರಿನಲ್ಲಿ ಬೀಜಗಳನ್ನ? ಅದೇನಿಲ್ಲ ಸರ್, ನೀರಿಗೆ ಹಾಕುತ್ತಾ ಎರಡು ಮೂರು ನಿಮಿಷದಲ್ಲೇ ಅದು ಸೆಟಲ್ಮೆಂಟ್ ಪ್ರೋಸೆಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಒಂದು ಐದು ನಿಮಿಷದೊಳಗೆಲ್ಲ ಕರೆಕ್ಟ್ ಆಗಿ ಸೆಟ್ಲ್ ಆಗುತ್ತೆ. ಜಳ್ಳು ಕಾಳುಗಳು ಮೇಲಿರ್ತವೆ, ಅದನ್ನ ತೆಗೆದು ಹೊರಗಾಕಿ ಗಟ್ಟಿ ಕಾಳುಗಳು ಈ ದ್ರಾವಣ ಬಸ್ಕೊಂಡು ನಾವು ಇವನ್ ತೊಳಿಬೇಕಾಗತ್ತೆ. ಈ ದ್ರಾವಣನ ಮತ್ತೆ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಲಾಟ್ ಸೀಡ್ಸ್ಗೆ ಬಳಸ್ಕೋಬೇಕಾಗುತ್ತೆ. ಯಾಕೆಂದ್ರೆ ಜಾಸ್ತಿ ಹೊತ್ತು ಬಿಡೋದು ಕಷ್ಟನೇ ಅಲ್ವೇ ಉಪ್ಪು ನೀರಿನಲ್ಲಿ ಬೀಜ? ಜಾಸ್ತಿ ಹೊತ್ತು ಬಿಡಬಾರ್ದು, ಇದೆಲ್ಲ ಒಂದು ಐದು ಹತ್ತು ನಿಮಿಷದಲ್ಲಿ ಮುಗಿದೋಗುತ್ತೆ. ನಂತರ ಶುದ್ಧವಾದಂತ ನೀರಲ್ಲಿ ಎರಡು ಮೂರು ಸಾರಿ ಚೆನ್ನಾಗಿ ತೊಳಿಬೇಕು. ಆನಂತರ ನೀರಲ್ಲಿ ನೆನೆ ಹಾಕೋದು ಪ್ರೋಸೆಸ್ ಇರ್ತಲ್ಲ, ಇಮಿಡಿಯೇಟ್ ಆಗಿ ನೀರಲ್ಲಿ ನೆನೆ ಹಾಕೊಂಡು ಅದರ ಶುದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ. ಈ ರೀತಿ ನಾವು ಜೊಳ್ಳು ಬೀಜಗಳನ್ನ ಪ್ರತ್ಯೇಕಿಸಬೇಕು. ಎಸ್ ಸರ್. ಆಮೇಲೆ ಈ ಬೀಜಗಳನ್ನ ಹೇಗೆ ಹದಗೊಳಿಸಬೇಕು ಮತ್ತೆ ಬೀಜೋಪಚಾರ ಮಾಡಬೇಕಾಗತ್ತೆ? ಸಾಮಾನ್ಯವಾಗಿ ರೈತ ಬಾಂಧವರು ಭತ್ತ ಬೇಸಾಯದಲ್ಲಿ ಸಾಂಪ್ರದಾಯಿಕವಾಗಿ ಭತ್ತವನ್ನು ಬಿತ್ತನೆ ಮಾಡೋಕ್ಕೆ ಮುಂಚೆ 24 ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಹಾಕ್ಸ್ತಾರೆ. ಅದಾದಮೇಲೆ ನೀರನ್ನೆಲ್ಲ ಹೊರಗಡೆ ತೆಗೆದು ಏನಾದರೂ ಬೀಜೋಪಚಾರ ಇದ್ದರೆ ಬೀಜೋಪಚಾರ ಮಾಡ್ತಾರೆ. ಈಗ ನನ್ನ ಊರಿನಲ್ಲಿ ಅಥವಾ ನನ್ನ ಗದ್ದೆನಲ್ಲಿ ನನ್ನ ವಿಲೇಜ್ನಲ್ಲಿ ಸಾಮಾನ್ಯವಾಗಿ ಬೆಂಕಿ ರೋಗ ತಗಲ್ತಾ ಇದೆ ಅಂತಂದರೆ ಅದಕ್ಕೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರೆ ನಾವು ಅಟ್ಲೀಸ್ಟ್ ಒಂದೂವರೆ ತಿಂಗಳು ರೋಗ ಬರೋದನ್ನ ತಡೆಗಟ್ಟಬಹುದು, ಕಡಿಮೆ ಖರ್ಚಿನಲ್ಲಿ ತಡೆಗಟ್ಬಿಡ್ಬೋದು. ಸೊ ಅಂಥ ಸಂದರ್ಭದಲ್ಲಿ 24 ಗಂಟೆಗಳು ನೀರಿನಲ್ಲಿ ನೆನೆ ಹಾಕಿದ್ದಂಥ ಬೀಜಗಳನ್ನು ಹೊರಗಡೆ ತೆಗೆದು ನೀರೆಲ್ಲ ಕಂಪ್ಲೀಟ್ ಬಸಿದ ಮೇಲೆ 1 ಕೆಜಿ ಬಿತ್ತನೆ ಬೀಜಕ್ಕೆ 4 ಗ್ರಾಮ್ನಷ್ಟು ಕಾರ್ಬನ್ ಡೈಜಿಮ್ ಅಥವಾ 2 ಗ್ರಾಮ್ನಷ್ಟು ನೇಟಿವನ್ನು ಮಿಶ್ರಣ ಮಾಡಿ ಟ್ರೀಟ್ಮೆಂಟ್ ಮಾಡಿ ಆ ಬೀಜಗಳನ್ನ ನಾವೇನು ಮಾಡಬೇಕಾಗತ್ತೆ, ಒಂದು ಗೋಣಿಚೀಲದಲ್ಲಿ ಹಾಕಿ ಗಟ್ಟಿಯಾಗಿ ಕಟ್ಟಿ ಒಂದು 2 ದಿನಗಳು ಅಂದರೆ 48 ಗಂಟೆಗಳ ಕಾಲ ಬಿಡಬೇಕಾಗತ್ತೆ. ಇದು ಬಿಟ್ಟಾದಮೇಲೆ ಅದು ಚೆನ್ನಾಗಿ ಮೊಳಕೆ ಹೊಡೆಯುತ್ತೆ. ಮೊಳಕೆ ಹೊಡೆದೇ ಆದಮೇಲೆ ಸಸಿ ಮಡಿಗಳೆಲ್ಲ ತಗೊಂಡೋಗಿ ಅದನ್ನು ಬಿತ್ತನೆ ಮಾಡಿ ನಾವು ಬೆಳೆಸ್ಕೊಂಡು ಅದನ್ನು ಕಿತ್ತು ನಾಟಿ ಮಾಡಬೇಕಾಗತ್ತೆ. ಆನಂತರ ಕೆಲವು ರೈತರುಗಳು ಏನು ಮಾಡಬೇಕಾಗತ್ತೆ, ಈಗ ಬಿತ್ತನೆ ಬೀಜಕ್ಕೆ ಜೈವಿಕ ಗೊಬ್ಬರಗಳಾದಂಥ ಅಜೋಸ್ಪೈರ್ಲಿಮ್ನ ನಾವೇನು ಟ್ರೀಟ್ ಮಾಡ್ತೀವಿ ಅನ್ನೋದಾದರೆ ರಾಸಾಯನಿಕಗಳನ್ನು ಟ್ರೀಟ್ ಮಾಡಿದ ಒಂದು 5-6 ಗಂಟೆಗಳು ಬಿಟ್ಟು ಅಥವಾ ಮೊಳಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಬೀಜಗಳಿಗೆ ಈ ಜೈವಿಕ ಗೊಬ್ಬರಗಳನ್ನು ಹಾಕಿ ನಾವು ಬಿತ್ತನೆಯನ್ನು ಕೂಡ ಮಾಡ್ಕೋಬೋದು. ಆಮೇಲೆ ಈ ಸಸಿ ಮಡಿಗಳನ್ನು ತಯಾರು ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಸಸಿ ಮಡಿಯನ್ನು ಯಾವ ಕ್ರಮ ಅನುಸರಿಸಿ ಮಾಡ್ಕೋಬೇಕಾಗತ್ತೆ? ಸಾಂಪ್ರದಾಯಿಕವಾಗಿ ಸಸಿ ಮಡಿಗಳನ್ನು ಗದ್ದೆ ಕ್ರಿಯೇಟ್ ಮಾಡಿ ಅಲ್ಲಿ ಕೆಸರಿ ಮಾಡಿ ಸಸಿ ಮಡಿಗಳನ್ನು ನಾವು ತಯಾರು ಮಾಡ್ಕೊಡ್ತೀವಿ ಅಥವಾ ಬೆಳೆಸ್ಕೋತೀವಿ. ಒಂದು ಎಕರೆಗೆ ಸುಮಾರು 4 ಗುಂಟೆ ಜಾಗ ಬೇಕಾಗುತ್ತೆ. ಈ 4 ಗುಂಟೆ ಜಾಗದಲ್ಲಿ ನಾವು ಸಸಿ ಮಡಿಗಳನ್ನ ಮಾಡಿಕೊಂಡು ಸಸಿಗಳನ್ನು ತಯಾರು ಮಾಡ್ಕೋಬೇಕಾಗತ್ತೆ. ಈ 4 ಗುಂಟೆ ಜಾಗಕ್ಕೆ ಒಂದು 1/2 ಟನ್ನಷ್ಟು ಚೆನ್ನಾಗಿ ಕೊಳತಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಅದನ್ನು ಕೆಸರು ಮಾಡಿ ಅಲ್ಲಿಂದ ನಾವು ಸಸಿ ಮಡಿಗಳನ್ನು ಮಾಡ್ಕೋಬೇಕು. 1 ಮೀಟರ್ ಅಗಲ ಅಥವಾ 4 ಅಡಿ ಅಗಲ, 4 ಇಂಚ್ ಎತ್ತರವಾದಂಥ, ನಮ್ಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಉದ್ದದಂಥ ಬೆಡ್ಗಳನ್ನ ನಾವು ಮಾಡ್ಕೋಬೇಕು. ಬೆಡ್ಗಳನ್ನ ಮಾಡ್ಕೊಂಡಾದ್ಮೇಲೆ ಬಿತ್ತನೆ ಬೀಜವನ್ನು ಹಾಕಿ ಬಿತ್ತನೆ ಮಾಡಿ ಅಲ್ಲಿ ಸಸಿಗಳನ್ನು ಬೆಳೆಸಬೇಕಾಗತ್ತೆ. ಸೊ ಈ ಪ್ರತಿ ಎಕರೆಗೆ 4 ಗುಂಟೆ ಜಾಗ ಬೇಕಾಗುತ್ತೆ ಸಸಿ ಮಡಿ. ಸೊ ಇಲ್ಲಿ ಎಷ್ಟು ಬೆಡ್ಗಳು ಪ್ರಿಪೇರ್ ಆಗುತ್ತೋ ಆ ಎಲ್ಲ ಬೆಡ್ಗಳಿಗೆ ಒಂದು 4 ಕೆಜಿ ಯೂರಿಯಾ, 5-6 ಕೆಜಿ ರಾಕ್ ಫಾಸ್ಫೇಟು, 1.5 ಕೆಜಿಯಷ್ಟು ಪೊಟ್ಯಾಷಿಯಂ ಗೊಬ್ಬರವನ್ನು ಕೊಟ್ಟು ನಾವು ಸಸಿ ಮಡಿಗಳನ್ನು ತಯಾರು ಮಾಡ್ತೀವಿ ಅಂತಂದರೆ ಉತ್ಕೃಷ್ಟವಾದಂಥ ಸಸಿ ಅಥವಾ ಗಿಡಗಳು ನಮಗೆ ಸಿಗುತ್ತೆ. ಅದನ್ನು ಕಿತ್ತು ನಾವು ನಾಟಿ ಮಾಡ್ಕೋಬೋದು. 20-25 ದಿವಸಗಳು ವಯಸ್ಸಾದಂಥ ಗಿಡಗಳನ್ನ ನಾವು ನಾಟಿ ಮಾಡಬೇಕಾಗತ್ತೆ. ಮತ್ತೆ ಇನ್ನು ಕೆಲವರು ಏನು ಮಾಡ್ತಾರೆ, ಇತ್ತೀಚೆಗೆ ಈ ಕಾರ್ಮಿಕರ ಸಮಸ್ಯೆ ಇರೋದ್ರಿಂದ ಯಂತ್ರಗಳನ್ನು ಬಳಸಿ ನಾಟಿ ಮಾಡ್ಕೋತಾರೆ. ಸೊ ಅಂಥವ್ರು ಏನು ಮಾಡಬೇಕಾಗತ್ತೆ, 1 ಎಕರೆಗೆ ಈಗ ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂಥ 100-120 ಟ್ರೇಗಳಲ್ಲಿ ನಾವು ಸಸಿ ಮಡಿಯನ್ನು ಮಾಡ್ಕೋಬೇಕಾಗತ್ತೆ. ಈ ಟ್ರೇಗಳಿಗೆ ನಾವು ತುಂಬಬೇಕಾದ್ರೆ ನಮ್ಮ ಹೊಲದಲ್ಲಿ ಇರತಕ್ಕಂಥ ಚೆನ್ನಾಗಿರೋ ಮಣ್ಣು ಅದನ್ನು 1 ಪ್ರಮಾಣ ತಗೊಂಡು ಇನ್ನೊಂದು ಪ್ರಮಾಣ ಅಷ್ಟೇ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಅಥವಾ ಚೆನ್ನಾಗಿ ಮಾಗಿರ್ತಕ್ಕಂಥ ಕಾಂಪೋಸ್ಟ್ ಗೊಬ್ಬರವನ್ನು 1:1 ಮಿಶ್ರ ಮಾಡಿಕೊಂಡು ಆ ಟ್ರೇಗಳ ಒಟ್ಟಿಗೆ ಬರೋ ತನಕ ಫಿಲ್ ಮಾಡಬೇಕಾಗತ್ತೆ. ಫಿಲ್ ಮಾಡಿ ಆ ಬಿತ್ತನೆ ಬೀಜಗಳನ್ನು ಬಿತ್ತಿ ನಾವು ಅದಕ್ಕೆ ವಾಟರಿಂಗ್ ಮಾಡಿಕೊಂಡು ಟ್ರೇಗಳಲ್ಲಿ ನಾವು ಸಸಿ ಮಡಿಗಳನ್ನು ಬೆಳೆಸ್ಕೋಬೇಕು. ಆದರೆ ಟ್ರೇನಲ್ಲಿ ಸ್ವಲ್ಪ ಬೇಗನೆ ನಾಟಿ ಮಾಡಬೇಕಾಗತ್ತೆ. ಒಂದು 15-18 ದಿನ ವಯಸ್ಸಾಗಿರ್ತಕ್ಕಂಥ ಸಸಿಗಳನ್ನು ನಾವು ನಾಟಿಗೆ ಬಳಸ್ಕೋಬೇಕಾಗ ಯಂತ್ರಗಳನ್ನು ಬಳಸಿ ನಾಟಿನ ಬಳಸ್ಕೊಂಡು ನಾವು ನಾಟಿ ಮಾಡಬಹುದು. ಇನ್ನು ನಾವು ಸಸಿ ಮಡಿ ತಯಾರಿಕೆಯನ್ನು ಮಾಡಿಕೊಂಡು ಬೀಜ ಬಿತ್ತಿದ್ದು ಆದಮೇಲೆ ಗದ್ದೆ ತಯಾರಿಕೆಗೂ ಕೂಡ ಪ್ರಾರಂಭ ಮಾಡಬೇಕಾಗತ್ತೆ. ಗದ್ದೆ ತಯಾರಿಕೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ? ಗದ್ದೆ ತಯಾರಿಕೆ ತುಂಬ ಚೆನ್ನಾಗಿ ನಾವು ಭತ್ತ ಬೆಳಿಬೇಕು ಅನ್ನೋದಾದರೆ ಅಥವಾ ಕಳೆಗಳನ್ನ ಕೂಡ ನಾವು ಭಾಳ ನಿಯಂತ್ರಣದಲ್ಲಿ ಇಡಬೇಕು ಅನ್ನೋದಾದರೆ ಬೇರೆ ಎಲ್ಲ ಬೆಳೆಗಳಲ್ಲಿ ಮಾಡ್ದಂಗೆ ಒಂದು ಇಲ್ಲೂ ಕೂಡ ಒಂದು ಮಾಗಿ ಉಳುಮೆಯನ್ನು ಮಾಡಿ ಕಳೆ ರೋಗ ಕೀಟಗಳನ್ನು ನಿಯಂತ್ರಣ ಮಾಡ್ಬೋದು. ಅದ್ರ ಜೊತೆಗೆ ಸಸಿ ಮಡಿ ಮಾಡೋ ಸಂದರ್ಭದಲ್ಲೇ ನಾವೇನ್ ಮಾಡ್ಬೇಕು ಅಂತಂದ್ರೆ, ಮುಂಚೆನೆ ಒಂದು ಡಿಪ್ಲೋಯಿಂಗ್ ಮಾಡಾದ್ಮೇಲೆ ಒಂದು ಕೆಸರನ್ನ ಗದ್ದೆಯನ್ನು ಒಂದು ಸಾರಿ ಕೆಸರು ಮಾಡಬಹುದು ಬಹಳ ಸೂಕ್ತ. ಯಾಕಂದ್ರೆ ಅಂತ ಟೈಮಲ್ಲೇ ನಮಗೆ ಸಿಕ್ತಕ್ಕಂಥ ಅಥವಾ ಹಸಿರೆಲೆ ಗೊಬ್ಬರಗಳನ್ನಾರು ಬೆಳೆದಿದ್ರೆ ಅದನ್ನ ಮಣ್ಣಿಗೆ ಸೇರಿಸಿ ಒಂದು ಉಳುಮೆ ಮಾಡಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಾವು ಬೆಳೆಸಿಲ್ಲ ಅಂತಂದ್ರೆ ನಮ್ಮ ಬದುಗಳಲ್ಲಿ ಬೆಳೆದಿರ್ತಕ್ಕಂಥ ಗೊಬ್ಬರದ ಮರ, ಸುಬಾಬುಲ್ಲು, ಹೊಂಗೆ ಗಿಡ ಅಥವಾ ಎಕ್ಕದ ಗಿಡ, ಯುಪಟೋರಿಯಂ ಕಳೆಗಳು ಇವನ್ನೆಲ್ಲ ಕಟ್ ಮಾಡ್ಕೊಂಡು ಬಂದು ಕಳಿಸ್ಬೇಕು. ಅವನ್ನ ಅವನ್ನ ಗದ್ದೆಗೆ ಸೇರಿಸಿ ಒಂದ್ಸರಿ ಕೆಸರು ಮಾಡಬೇಕಾಗತ್ತೆ. ಇಲ್ಲ ಅಂತಂದ್ರೆ ಒಂದ್ ಎಕರೆಗೆ 4 ಟನ್ ಅಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನ ಮಣ್ಣಿಗೆ ಸೇರಿಸಿ ಒಂದು ಸಾರಿ ಕೆಸರು ಮಾಡಿ 15-20 ದಿನಗಳ ಕಾಲ ಬಿಟ್ಬಿಡ್ಬೇಕು. ಯಾಕೆ ಅಂತಂದ್ರೆ ಈ ಎಲ್ಲಾ ಹಸಿರೆಲೆ ಗೊಬ್ಬರಗಳಾಗಿರ್ಬೋದು, ಕಾಂಪೋಸ್ಟ್ಗಳಾಗಿರ್ಬೋದು ಅಥವಾ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಮಣ್ಣಿಗೆ ಸೇರಿಸಿ ಕೆಸರು ಮಾಡಿಬಿಟ್ರೆ ಅದು ಚೆನ್ನಾಗಿ ಕೊಳ್ತು ಅದರಲ್ಲಿರ್ತಕ್ಕಂಥ ಎಲ್ಲಾ ಪೋಷಕಾಂಶಗಳು ಮಣ್ಣಿನಲ್ಲಿ ಬಿಡುಗಡೆ ಆಗ್ತವೆ. ಸೊ ನಾವು ಗಿಡ ನೆಟ್ಟದ ತಕ್ಷಣ ಅಥವಾ ಭತ್ತ ಬಿತ್ತನೆ ಮಾಡಿದ ತಕ್ಷಣ ಆ ಎಲ್ಲ ಪೋಷಕಾಂಶಗಳು ಬೆಳೆಯುವಂತ ಸಸಿಗಳಿಗೆ ಸಿಗ್ತವೆ. ಹಾಗಾಗಿ ಗಿಡ ಪ್ರಾರಂಭದಲ್ಲೇ ಚೆನ್ನಾಗಿ ಬೆಳೆದು ಒಳ್ಳೆ ತೆಂಡೆಗಳನ್ನ ನಾವು ನಿರೀಕ್ಷಣೆ ಮಾಡಬಹುದು. ಗಿಡ ಸದೃಢವಾಗಿ ಬೆಳೆದು ಒಳ್ಳೆ ಆರೋಗ್ಯವಂತವಾಗಿ ಬೆಳೆಯೋಕೆ ಅನುಕೂಲ ಮಾಡಿಕೊಡುತ್ತೆ. ಈಗ ಒಂದ್ಸರಿ ನಾವು ಗದ್ದೆ ತಯಾರಿಕೆ ಮಾಡ್ಕೊಂಡ್ಮೇಲೆ ಸರಿಯಾದಂತ ಕ್ರಮವನ್ನು ಅನುಸರಿಸಿ ನಾಟಿ ಮಾಡಬೇಕಾಗುತ್ತೆ. ಈ ಸಸಿ ನಾಟಿ ಕ್ರಮದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಾಟಿ ಕ್ರಮ ಅಂದರೆ ಈಗಾಗಲೇ ತಿಳಿದಾಗೆ ನೀವೇನಾದರೂ ಕನೈಜರ್ ಟ್ರಾನ್ಸ್ಪ್ಲಾಂಟಿಂಗ್ ಅಥವಾ ಯಂತ್ರಗಳನ್ನು ಬಳಸಿ ನಾಟಿಯನ್ನು ಮಾಡ್ಕೋಬೋದು. ಅಲ್ಲಿ ಏನಾಗುತ್ತೆ, ಭತ್ತದಲ್ಲಿ ಒಂದು ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ಅಂಶ ಏನಂತಂದರೆ, ಒಂದು ನಿರ್ದಿಷ್ಟವಾದ ವಿಸ್ತೀರ್ಣದಲ್ಲಿ ಅಂದರೆ 1 ಮೀಟರ್ ಸ್ಕ್ವೇರ್ನ ಏರಿಯಾದಲ್ಲಿ 50 ಗುಣಿಗಳು ಬರುವಾಗೆ ನಾವು ನಾಟಿ ಮಾಡಬೇಕು. ಆವಾಗ ನಾವು ಏನ್ ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಒಂದು ಎಕರೆ ಇಳುವರಿ ಬರುತ್ತೆ 20 ಕ್ವಿಂಟಲ್ 25 ಕ್ವಿಂಟಲ್, ಆ ತಳಿಗಳನ್ನು ಆಧರಿಸಿ ನಮಗೆ ಇಳುವರಿ ಸಿಗುತ್ತೆ. ಈಗ ಕೆಲವರು ಏನ್ ಮಾಡ್ತಾರೆ, ಕಾರ್ಮಿಕರು ಬೇಗ ಗುತ್ತಿಗೆ ಕೊಟ್ಬಿಟ್ಟಿರ್ತಾರೆ, ಬೇಗ ಫಾಸ್ಟ್ ಆಗಿ ನಾಟಿ ಮುಗಿದೋಗ್ಲಿ ಅಂತ ದೂರ ದೂರಕ್ಕೆ ಗಿಡಗಳನ್ನ ಇಡ್ತಕ್ಕಂಥದ್ದು ಇರುತ್ತೆ ಸಸಿಗಳನ್ನ. ಸರಿಯಾದ ಪ್ರಮಾಣದ ಸಸ್ಯಗಳು ಒಂದು ನಿರ್ದಿಷ್ಟವಾದ ಏರಿಯಾದಲ್ಲಿ ಇರಲಿಲ್ಲ ಅಂದ್ರೆ ಕೂಡ ಇಳುವರಿ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಅದನ್ನು ಒಂಚೂರು ಗಮನದಲ್ಲಿ ಇಟ್ಕೋಬೇಕು. ಒಟ್ಟಿನಲ್ಲಿ 1 ಚದರ ಮೀಟರ್ ಅಳತೆಯ ಜಾಗದಲ್ಲಿ 50 ಗುಣಿಗೆ ಬರೋ ರೀತಿಯಲ್ಲಿ ನಾವು ನಾಟಿ ಮಾಡಬೇಕು. ಮತ್ತೆ ಸೂಕ್ತವಾಗಿ 25-25 ದಿನಗಳ ವಯಸ್ಸಿನ ಸಸಿಗಳನ್ನೇ ನಾಟಿ ಮಾಡಬೇಕು. ಒಂದು ವೇಳೆ ನಾಟಿ ಡಿಲೇ ಆಯಿತು ಅನ್ನೋದಾದರೆ, ವಯಸ್ಸಾಗಿದೆ ಗಿಡಗಳಿಗೆ ಅನ್ನೋದಾದರೆ, 1 ಗುಣಿಗೆ 2 ಸಸಿ 3 ಸಸಿ ನಾಟಿ ಮಾಡುವಂಥ ಜಾಗದಲ್ಲಿ 3-5 ಗಿಡಗಳನ್ನ ನಾಟಿ ಮಾಡೋದ್ರಿಂದ ನಾವು ಯಾವುದೇ ವಿಧವಾದಂಥ ಬೇರೆ ಕಾಂಪ್ರಮೈಸ್ ಆಗದಂಗೆ ಅಥವಾ ಲಾಸನ್ನು ನೋಡಿದಂಗೆ ಉತ್ತಮ ಇಳುವರಿಯನ್ನು ನಾವು ಪಡ್ಕೋಬೋದು. ಸಾಧಾರಣವಾಗಿ ಏನು ಅಂತರವನ್ನು ನಾವು ಪಾಲಿಸ್ಬೇಕಾಗತ್ತೆ ಸಾಲಿನಿಂದ ಸಾಲಿಗೆ ಮತ್ತು ಒಂದು ಸಸಿಯಿಂದ ಸಸಿಗೆ? ಈಗ ಶಿಫಾರಸು ಮಾಡಿರುವಂತೆ ಸಾಲಿನಿಂದ ಸಾಲಿಗೆ 8 ಇಂಚು ಮತ್ತು ಗಿಡದಿಂದ ಗಿಡಕ್ಕೆ 4 ಇಂಚು ಅಂತರವನ್ನು ಕಾಪಾಡಿಕೊಂಡು ನಾವು ಈ ಲೆಕ್ಕಾಚಾರದಲ್ಲಿ ನಾವು ನಾಟಿಯನ್ನು ಮಾಡಬೇಕಾಗತ್ತೆ. ಅಂಥ ಸಂದರ್ಭದಲ್ಲಿ ನಾವು ನೀರಿನ ನಿರ್ವಹಣೆಯನ್ನು ಕೂಡ ಪ್ರಾರಂಭ ಮಾಡಬೇಕಾಗತ್ತೆ. ಪ್ರಾರಂಭದಲ್ಲೇ ಸ್ವಲ್ಪ ತಳ್ಳಿಗೆ ನೀರನ್ನ ನಿಲ್ಲಿಸಬೇಕಾಗತ್ತೆ. ಹೌದು ಸರ್. ಏಕೆಂದರೆ ಅದು ಚೆನ್ನಾಗಿ ಹೊಂದ್ಕೋಬೇಕು ಸಸಿಗಳು ಅಲ್ವಾ? ಎಸ್ ಸರ್. ಮತ್ತು ಈ ಪೋಷಕಾಂಶಗಳ ನಿರ್ವಹಣೆ ಕೂಡ ಬಹಳ ಮುಖ್ಯ. ಏಕೆಂದರೆ ಹೆಚ್ಚು ಇಳುವರಿಯನ್ನು ಕೊಡೋದ್ರಿಂದ ನಾವು ಪ್ರಾರಂಭದಲ್ಲೇ ಕೊಟ್ಟಿಗೆ ಗೊಬ್ಬರ, ಸಾವಯವ ಗೊಬ್ಬರ, ಎಲೆ ಗೊಬ್ಬರ ಇದೆಲ್ಲ ಕೊಟ್ಬಿಟ್ಟಿರ್ತೀವಿ. ಆಮೇಲೆ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ? ಭತ್ತವು ಕೂಡ ಪೋಷಕಾಂಶಗಳಿಗೆ ಚೆನ್ನಾಗಿ ಸ್ಪಂದನೆ ಮಾಡುತ್ತೆ. ಸೊ ನಾವು ಸಾವಯವ ರೀತಿಯಲ್ಲಿ ಇದಕ್ಕೆ ಪೋಷಕಾಂಶಗಳನ್ನು ಒದಗಿಸ್ಬೋದು. ರಾಸಾಯನಿಕ ರೂಪದಂಥ ಗೊಬ್ಬರಗಳನ್ನು ಕೊಟ್ಟು ನಾವು ಪೋಷಕಾಂಶಗಳನ್ನು ಭತ್ತದ ಬೆಳೆಗೆ ಕೊಡಬಹುದು. ಸೊ ನಾನು ಈಗಾಗಲೇ ತಿಳಿಸ್ಕೊಟ್ಟಿರುವಂತೆ ಹಸಿರೆಲೆ ಗೊಬ್ಬರಗಳನ್ನು ಬೆಳೆಸಿ ಮಣ್ಣಿಗೆ ಸೇರಿಸಿ ಅಥವಾ ನಮ್ಮ ಬದುಗಳಲ್ಲಿ ಬೆಳೆದಿರ್ತಕ್ಕಂಥ ಹಸಿರೆಲೆ ಮರಗಳಲ್ಲಿ ಎಲೆಗಳನ್ನ ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ಹಾಕಿ ಕೊಳಸಿ ಸೇರಿಸ್ಬೋದು. ಕೊಟ್ಟಿಗೆ ಗೊಬ್ಬರವನ್ನು ಸೇರಿಸ್ಬೋದು. ಅದು ಎಕರೆಗೆ 1-4 ಟನ್ನಷ್ಟು ಬಳಸಿದ್ರೆ ಸಾಕಷ್ಟು ಪ್ರಮಾಣದ ಸಾವಯವ ಅಂಶ ಮತ್ತು ಪೋಷಕಾಂಶಗಳನ್ನು ನಾವು ಭತ್ತದ ಬೆಳೆಗೆ ಕೊಟ್ಟಾಗುತ್ತೆ. ಇದಕ್ಕಿಂತ ಮುಂದುವರೆದು ನಾವು ಪ್ರತಿ ಎಕರೆಗೆ ಮಲೆನಾಡಿನಲ್ಲಿ ಅದರಲ್ಲೂ ಕೊಡಗು ಜಿಲ್ಲೆಗೆ ಪ್ರತಿ ಎಕರೆಗೆ 30 ಕೆಜಿ ಸಾರಜನಕ, 30 ಕೆಜಿ ರಂಜಕ, 36 ಕೆಜಿ ಪೊಟ್ಯಾಷನ್ನ ಶಿಫಾರಸ್ತು ಮಾಡಿದ್ದೇವೆ. ಸೊ ಈ ಲೆಕ್ಕಾಚಾರವನ್ನು ನಾವು ನೋಡೋದಾದರೆ 65 ಕೆಜಿ ಯೂರಿಯಾ, 80 ಕೆಜಿ ರಾಕ್ ಪಾಸ್ಪೇಟು ಮತ್ತು 60 ಕೆಜಿ MOPಯನ್ನು ನಾವು ಬಳಸಬೇಕಾಗುತ್ತೆ. ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಬಳಸಬೇಕಾಗುತ್ತೆ. ಅಥವಾ DAP ರೂಪದಲ್ಲಿ ಕೊಡೋದಾದರೆ 65 ಕೆಜಿ DAP, 30-32 ಕೆಜಿ ಯೂರಿಯಾ, 60 ಕೆಜಿ MOPಯನ್ನು ಬಳಸಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ಭತ್ತಕ್ಕೆ ಕೊಡ್ಬೋದು. ಈ ಗೊಬ್ಬರದ ಪ್ರಮಾಣದಲ್ಲಿ 50%ರಷ್ಟು ಸಾರಜನಕ, ಪೂರ್ತಿ ರಂಜಕ ಮತ್ತು ಪೂರ್ತಿ ಪೊಟ್ಯಾಷನ್ನ ಬಿತ್ತನೆ ಟೈಮು ಅಥವಾ ನಾಟಿ ಮಾಡೋ ಟೈಮಲ್ಲಿ ಮಣ್ಣಿಗೆ ಸೇರಿಸಿ ನಾಟಿ ಮಾಡಬೇಕಾಗತ್ತೆ. ಇನ್ನು ಉಳಿದಂಥ 50% ಸಾರಜನಕವನ್ನು 2-3 ಕಂತುಗಳಲ್ಲಿ ತೆಂಡೆ ಹೊಡೆಯೋ ಟೈಮಲ್ಲಿ ಅದಾದ 1-15 ದಿವಸ ಬಿಟ್ಟು ಅಥವಾ ಹೂ ಬರೋಕ್ಕೆ 1-3 ದಿನಗಳ ಮುಂಚೆ ನಾವು ಈ ಗೊಬ್ಬರವನ್ನು ಮೇಲ್ಗೊಬ್ಬರವಾಗಿ ಕೊಡೋದ್ರಿಂದ ಸಕಾಲಕ್ಕೆ ಅದಕ್ಕೆ ಸಾರಜನಕ ಹೆಚ್ಚಿನ ಪ್ರಮಾಣದಲ್ಲಿ ಸಿಕ್ಕಿ ಸದೃಢವಾಗಿ ಬೆಳೆದು ಉತ್ತಮ ಇಳುವರಿಯನ್ನು ನಾವು ನಿರೀಕ್ಷಣೆ ಮಾಡಬಹುದು. ಅಂದ್ರೆ ಇದ್ರ ಜೊತೆಗೇನೆ ನೀರಿನ ನಿರ್ವಹಣೆಯನ್ನು ಕೂಡ ಮಾಡ್ಕೋಬೇಕಾಗತ್ತೆ ನಾವು. ಹೌದು, ಅದ್ರ ಜೊತೆಗೇನೆ ಸರ್ ಇತ್ತೀಚಿನ ದಿನಗಳಲ್ಲಿ ಭತ್ತ ಬೆಳೆಯುವಂತ ಎಲ್ಲಾ ತಾಕುಗಳಲ್ಲಿ ಈ ಜಿಂಕ್ನ ಕೊರತೆಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ, ಸತುವಿನ ಕೊರತೆಯನ್ನು. ಹಾಗಾಗಿ ಪ್ರತಿ ಎಕರೆಗೆ ನಾವು ಒಂದು 8 ಕೆಜಿ ಜಿಂಕ್ ಅನ್ನ ನಾವು ಮೂರು ಬೆಳೆಗೆ ಒಂದು ಸರ ಆದ್ರೂ ಕೊಡಬೇಕಾಗತ್ತೆ, ಮೂರು ಸೀಸನ್ಗೆ ಒಂದು ಸರ ಆದ್ರೂ ಕೊಡಬೇಕಾಗತ್ತೆ. ಅದ್ರ ಜೊತೆಗೆ ನಾವು ಅಜೋಲವನ್ನು ಕೂಡ ನಾವು ಭತ್ತದ ಗದ್ದೆಗಳಲ್ಲಿ ಬೆಳೆಸಿ ಅದನ್ನು ಗೊಬ್ಬರವಾಗಿ ಬಳಸ್ಕೋಬಹುದು. ಅಂದ್ರೆ ಸತುವಿನ ಸಲ್ಫೇಟ್ ರೂಪದಲ್ಲಿ ಕೊಡಬೇಕಾಗತ್ತೆ, ಸತುವಿನ ಸಲ್ಫೇಟ್ ರೂಪದಲ್ಲಿ ಕೊಡಬೇಕಾಗತ್ತೆ. ಇಂದು ಒಂದು ವೇಳೆ ಅದನ್ನ ನಾವು ಮಣ್ಣಿಗೆ 8 ಕೆಜಿ ಸೇರಿಸ್ತಿಲ್ಲ ಅಥವಾ ಸತುವಿನ ಸಿಂಪ್ಟಮ್ಸ್ಗಳು ಏನಾದ್ರು ಬಂತು, ಎಳೆ ಬಿಳಿಯಾಗಿ ಬೆಳೆಸ್ಕೊಳ್ಳೋದು ಆ ಥರ ಏನಿದ್ದು ಬಂದಾಗ ನಾವು ಒಂದು 2-3 ಗ್ರಾಮ್ ಸತುವನ್ನ ನೀರಿನಲ್ಲಿ ಬೆರೆಸ್ಕೊಂಡು ಇಮಿಡಿಯೇಟ್ ಎಕ್ಸ್ಪ್ರೇ ತಗೊಂಡ್ರು ಕೂಡ ನ್ಯೂನತೆಗಳನ್ನ ನಾವು ಬಗೆಹರಿಸಬಹುದು. ಇನ್ನು ಕಳೆಗಳನ್ನು ಕೂಡ ನಾವು ನಿರ್ವಹಣೆ ಮಾಡಬೇಕಾಗತ್ತೆ, ಯಾಕೆಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಕಳೆಗಳು ಬರ್ತವೆ ಭತ್ತದ ಗದ್ದೆನಲ್ಲಿ. ಇದಕ್ಕೆ ಏನು ಕ್ರಮ ಅನುಸರಿಸಬೇಕಾಗತ್ತೆ ಅಂತೀರಿ? ಸಾಮಾನ್ಯವಾಗಿ ಕೊಡಗಿನಲ್ಲಿ ಈ ಭತ್ತದ ಗದ್ದೆಗಳಲ್ಲಿ ನಾವು ಈ ಗಂಡು ಭತ್ತ ಎಕನೋಯಿಕ್ಲವ ಸ್ಪೀಸೀಸ್ ಒಂದು ಕಳೆ, ಗರ್ಕೆ, ಎಮ್ಮೆ ತಲೆ ಹುಲ್ಲು, ಗೊಂಡೆ ಹುಲ್ಲು, ಕೊಳವೆ ಹುಲ್ಲು, ಅಗಲವಾದ ಕಳೆಗಳನ್ನು ನಾವು ಗಮನಿಸೋದಾದರೆ ಈ ಕನ್ಯಾಸೊಪ್ಪು, ಬಿಳಿಕಸ, ಎಕ್ಲಿಪ್ಟ ಅಂತ ಕರಿತೀವಿ, ನೆಲನೆಲ್ಲಿ ಗಿಡ, ಐಡಿಲ್ಲ ಗಿಡಗಳು, ಒಂದೆಲ್ಗ, ಈ ಥರದ ಕಳೆಗಳನ್ನ ನಾವು ಭಾಳ ಯಥೇಚ್ಛವಾಗಿ ಕಾಣ್ತಿದ್ದೀವಿ. ಈ ಕಳೆಗಳನ್ನ ನಾವೇನು ಮಾಡಬೇಕು ಅಂದರೆ ಉತ್ತಮವಾಗಿ ಅಳ ಉಳುಮೆ ಮಾಡಿ ಕೆಸರು ಮಾಡಿ ಅವನ್ನೆಲ್ಲ ಕಂಪ್ಲೀಟ್ ಮಣ್ಣೊಳಗೆ ಸೇರಿಸಿ ಕೊಳೆಯೋಗಿ ಮಾಡಿಕೊಂಡು ಭತ್ತ ಬಿತ್ತನೆ ಮಾಡಿದ್ರು ಕೂಡ ಒಂದಷ್ಟು ಮಟ್ಟಿಗೆ ನಾವು ಕಳೆಯನ್ನು ಹತೋಟಿಯಲ್ಲಿ ಇಡ್ಬೋದು. ಮತ್ತೆ ಕಾರ್ಮಿಕರ ಅವೈಲಬಿಲಿಟಿಯಲ್ಲಿದೆ ಅದನ್ನು ನೋಡ್ಕೊಂಡು ಕೂಡ ನಾವು ಕಾರ್ಮಿಕರನ್ನು ಬಿಟ್ಟು ಕಳೆಯ ತೆಗೆಸ್ಬೋದು. ಅವಾಗೇನಾಗುತ್ತೆ, ನಾಟಿ ಮಾಡಿದ 25-30 ದಿನಗಳಲ್ಲಿ ಒಂದ್ಸರಿ ಕಳೆಯನ್ನು ತೆಗೆಸ್ಬೇಕಾಗತ್ತೆ, 30-35 ದಿನಗಳಲ್ಲಿ ಮತ್ತೊಂದು ಸಾರಿ ಕಳೆಯನ್ನು ತೆಗೆಸಿ ನಾವು ಕಳೆ ನಿರ್ವಹಣೆ ಮಾಡ್ಬೋದು. ಮತ್ತೆ ಸಾಲು ನಾಟಿ ಮಾಡತಕ್ಕಂಥ ಪದ್ಧತಿಗಳಲ್ಲಿ ಮೆಷಿನಿಂದ ಟ್ರಾನ್ಸ್ಪ್ಲಾಂಟಿಂಗ್ ಮಾಡಿರ್ತೀವಿ, ಅದು ಸಾಲಲ್ಲೇ ಇರುತ್ತೆ, ಲೈನಲ್ಲೇ ಇರುತ್ತೆ. ಸೊ ಅಂಥ ಟೈಮಲ್ಲಿ ಕೋನೋವೀಡರ್ಗಳನ್ನು ಬಳಸಿ ಭಾಳ ಸುಲಭವಾಗಿ ನಾವು ಕಳೆಯನ್ನು ನಿರ್ವಹಣೆ ಮಾಡ್ಬೋದು. ಅಂದರೆ ಅಲ್ಲೇ ಕೆಸರಿನಲ್ಲಿ ಹೂತಾಕ್ಬಿಡುತ್ತೆ. ಆ ಕೋನೋವೀಡರ್ ಬ್ಲೇಡ್ಸ್ನೇ ಹಂಗೆ ಡಿಸೈನ್ ಮಾಡಿರ್ತಾರೆ, ಅದು ಕಳೆನ ಕಿತ್ತು ಅದನ್ನು ಪುಡಿ ಮಾಡಿ ಅಂದರೆ ಕಟ್ ಮಾಡಿ ಅದನ್ನು ಮತ್ತೆ ಮಣ್ಣೊಳಗೆ ಸೇರಿಸ್ಬಿಡುತ್ತೆ. ಸೊ ಕಳೆ ಮಣ್ಣು ಒಳಗೆ ಹೋದ ತಕ್ಷಣ ಅದಕ್ಕೇನಾಗುತ್ತೆ, ಹಸಿರು ಕಟ್ಟಿದ ವಾತಾವರಣ ನಿರ್ಮಾಣ ಆಗುತ್ತೆ, ಅಲ್ಲೇ ಕೊಳತು ಗೊಬ್ಬರವಾಗುತ್ತೆ. ಇದೆಲ್ಲವೂ ಆಗಲಿಲ್ಲ ಅನ್ನೋದಾದರೆ ನಾವು ರಾಸಾಯನಿಕಗಳನ್ನು ಬಳಸಿ ಅಥವಾ ಕಳೆನಾಶಕಗಳನ್ನು ಬಳಸಿ ನಾವು ಕಳೆಯನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ. ನಾಟಿ ಮಾಡಿದಂಥ ಗದ್ದೆಗಳಲ್ಲಿ ಉದಯ ಪೂರ್ವ ಕಳೆನಾಶಕಗಳಾಗಿ ಅಂದರೆ ಪ್ರೀ ಎಮರ್ಜೆಂಟ್ ಅರ್ಬಿಸೈಡ್ಸ್ಗಳು ಉದಯ ಪೂರ್ವ ಕಳೆನಾಶಕಗಳಾಗಿ ಸ್ವಚ್ಛ ಅಂತ ಒಂದು ಕೆಮಿಕಲ್ ಇದೆ, ಸಾತಿ ಅಂತ ಒಂದು ಕೆಮಿಕಲ್ ಇದೆ, ಮತ್ತೆ ಲ್ಯಾಂಡೆಕ್ಸ್ ಪವರ್ ಅಂತ ಒಂದು ಕೆಮಿಕಲ್ ಇದೆ. ಸೊ ಇವು ಕಾಮನ್ ನೇಮ್ಗಳು ಬೇರೆ ಬೇರೆ ಇದೆ, ಆದರೆ ಕೆಮಿಕಲ್ ನೇಮು ಒಂದೇ ಇರುತ್ತೆ, ಪೆಟಿಲಾಕ್ಲೋರ್ ಅಥವಾ ಪೈರಜಾ ಸಲ್ಫರ್ ಅನಿತಾಲಿ, ಈ ಕಾಂಬಿನೇಷನ್ಸ್ ಅಲ್ಲಿ ಆ ಕೆಮಿಕಲ್ ಇರುತ್ತೆ ಅದರಲ್ಲಿ. ಸೊ ಇದನ್ನ ನಾವು 4 ಕೆಜಿ ಗ್ರಾನ್ಯೂಲ್ಸ್ ಅನ್ನ 1 ಎಕರೆಗೆ ಬಳಸಬೇಕಾಗತ್ತೆ. ಬಳಸಬೇಕಾದ್ರೆ ಗದ್ದೆಯಲ್ಲಿ ಇರ್ತಕ್ಕಂಥ ನೀರನ್ನೆಲ್ಲ ಕಂಪ್ಲೀಟ್ ಆಗಿ ತೆಗೆದು ಈ 4 ಕೆಜಿ ಕಳೆನಾಶಕವನ್ನು ಒಂದು 20-25 ಕೆಜಿ ಮರಳಿನಲ್ಲಿ ಮಿಶ್ರಣ ಮಾಡಿ ಗದ್ದೆಗೆ ಸಮನಾಗಿ ಎರಚಿ 48 ಗಂಟೆ ಕಾಲ ಬಿಟ್ಟು ನೀರನ್ನು ಕೊಟ್ಟರೆ ನಾವು ಈ ಕಳೆಗಳು ಮೊಳಕೆಯೊಡೆಯತಕ್ಕಂಥ ಸಂದರ್ಭದಲ್ಲಿ ಕಳೆಯನ್ನು ನಿರ್ವಹಣೆ ಮಾಡ್ಬೋದು. ನಂತರದಲ್ಲಿ ಏನಾದರೂ ಕಳೆ ಹುಟ್ಟಿ ಅಲ್ಲೇ ಬೆಳೀತಾ ಇದೆ ಅನ್ನೋದಾದ ಉದಯೋತ್ತರ ಕಳೆನಾಶಕಗಳನ್ನ ಬಳಸ್ಕೊಂಡು ಕಳೆಗಳನ್ನ ಕಂಟ್ರೋಲ್ ಮಾಡಬಹುದು. ಈ ಉದಯೋತ್ತರ ಕಳೆನಾಶಕಗಳಲ್ಲಿ ಮುಖ್ಯವಾದವು ಯಾವ್ಯಾವಪ್ಪ ಅಥವಾ ಈಗಿನ ಪ್ರೆಸೆಂಟ್ ಅಲ್ಲಿ ನಾವು ಬಳಸ್ತಾ ಇರತಕ್ಕಂಥ ಕಳೆನಾಶಕಗಳು ಅಂದ್ರೆ ನಾಮಿನಿ ಗೋಲ್ಡ್, ಇದನ್ನ 100 ml 1 ಎಕರೆಗೆ ಬಳಸಬೇಕಾಗತ್ತೆ. ಪಿ ಮಿಕ್ಸ್ ಅಂತ ಒಂದು ಕಳೆನಾಶಕ ಇದೆ, ಅದನ್ನ 8 ಗ್ರಾಮ್ ಪ್ರತಿ ಎಕರೆಗೆ ನಾವು ಬಳಸಬೇಕಾಗುತ್ತೆ. ಮತ್ತೆ ಬ್ಯೂಟಾಕ್ಲೋರು ಕೂಡ ಸಿಗುತ್ತೆ, ಅದನ್ನ 800 ml ಪ್ರತಿ ಎಕರೆಗೆ ಬಳಸ್ಕೊಂಡು ಈ ಕಳೆನಾಶಕಗಳನ್ನು ಬಳಸ್ಕೊಂಡು ನಾವು ಕಳೆಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಬಹುದು. ಅಂದ್ರೆ ದ್ರವರೂಪದ ಕಳೆನಾಶಕ ಆದ್ರೆ ನಾವು ಮಣ್ಣಿನ ಜೊತೆಯಲ್ಲಿ ಮಿಶ್ರ ಮಾಡಿ ಹಾಕಬೇಕಾಗತ್ತೆ. ದ್ರವರೂಪದ ಕಳೆನಾಶಕ ಆದ್ರೂ ಕೂಡ ಮರಳಿನ ಜೊತೆ ಮಿಕ್ಸ್ ಮಾಡಬಹುದು, ಹರಳಿನ ರೂಪದಲ್ಲಿ ಇರತಕ್ಕಂಥ ಕಳೆನಾಶಕಗಳನ್ನು ಕೂಡ ಮರಳಲ್ಲೇ ಮಿಕ್ಸ್ ಮಾಡೋದು. ಈ ಪೋಸ್ಟ್ ಎಮರ್ಜೆಂಟ್ ಅರ್ಬಿಸೈಡ್ಸ್ ಉದಯೋತ್ತರ ಕಳೆನಾಶಕಗಳನ್ನು ನಾವು ಜನರಲ್ಲಿ ಸ್ಪ್ರೇ ಮಾಡಿ ನಾವು ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಇಲ್ಲಿ ಗಮನಿಸಬೇಕಾದಂಥ ಒಂದಂಶ ಏನಂತಂದ್ರೆ, ಮಳೆಗಾಲ ಏನಾದ್ರು ಇತ್ತು ಅಂತಂದ್ರೆ ಮಳೆಯನ್ನು ನೋಡಿಕೊಂಡು ನಾವು ಕಳೆನಾಶಕಗಳನ್ನು ಸ್ಪ್ರೇ ಮಾಡಬೇಕಾಗತ್ತೆ. ಅಟ್ ಲೀಸ್ಟ್ ಸ್ಪ್ರೇ ಮಾಡಿದ್ಮೇಲೆ 6-8 ಗಂಟೆ ಮಳೆ ಇಲ್ಲ ಅಂತಂದ್ರೆ ಅದು ಚೆನ್ನಾಗಿ ವರ್ಕ್ ಆಗುತ್ತೆ. ಅಂತ ಸಂದರ್ಭದಲ್ಲಿ ನಾವೇನು ಈಗ ಶಿಫಾರಸ್ತು ಕಳೆನಾಶಕಗಳನ್ನ ಹೇಳಿದೆ, ಅದರ ಜೊತೆಗೆ ಒಂದು ಬ್ಯಾರಲ್ಗೆ ಒಂದು 80 ml ಗಮ್ಮನ್ನು ಹಾಕೊಂಡು ನಾವು ಸ್ಪ್ರೇ ಮಾಡಿದ್ರೆ ಅದು ಹೆಚ್ಚು ಎಫೆಕ್ಟಿವ್ ಆಗಿ ಆ ಕಳೆನಾಶಕ ಕಳೆ ಮೇಲೆ ಅಂಟ್ಕೊಂಡು ಆ ಕಳೆಗಳನ್ನ ನಿಯಂತ್ರಿಸೋದಲ್ಲಿ ಸಹಕಾರಿಯಾಗುತ್ತೆ. ಅಂದ್ರೆ ನೀರ್ನೆಲ್ಲ ಬಸ್ತೇ ನಾವು ಸಿಂಪಡಣೆ ಮಾಡಬೇಕಾಗತ್ತೆ. ಯಾವುದೇ ಕಳೆನಾಶಕನ ಪ್ರೀ ಎಮರ್ಜೆಂಟ್ ಆಗಿರಲಿ ಪೋಸ್ಟ್ ಎಮರ್ಜೆಂಟ್ ಆಗಿರಲಿ ಸ್ಪ್ರೇ ಮಾಡಬೇಕಾದ್ರೆ ನೀರನ್ನ ಬಸ್ತು ನಾವು ಕಳೆನಾಶಕಗಳನ್ನ ಹಾಕಬೇಕಾಗತ್ತೆ. ಇನ್ನು ನೀರಿನ ನಿರ್ವಹಣೆ ಬಹಳ ಮುಖ್ಯ. ಸಾಧಾರಣವಾಗಿ ನಾವು ಈ ನಾಟಿ ಮಾಡಿದ ತಕ್ಷಣದಿಂದಲೇ ನೀರಿನ ನಿರ್ವಹಣೆ ಮಾಡಬೇಕಾಗತ್ತೆ. ಇದನ್ನು ಏನೇನು ಕ್ರಮ ಅನುಸರಿಸಿ ಮಾಡಬೇಕಾಗತ್ತೆ? ಭತ್ತ ಮೂಲತಃವಾಗಿ ಒಂದು ವಾಟರ್ ಲವಿಂಗ್ ಪ್ಲಾಂಟ್, ಅಂದರೆ ನೀರನ್ನು ಭಾಳ ವಿಶೇಷವಾಗಿ ಅದು ಪ್ರೀತಿಸುತ್ತೆ, ನೀರಿನಲ್ಲೇ ಚೆನ್ನಾಗಿ ಬೆಳೆಯುತ್ತೆ. ಸೊ ಹಂಗಾಗಿ ನೀರಿನ ನಿರ್ವಹಣೆ ಕೂಡ ಅತಿ ಮುಖ್ಯ. ಮಲೆನಾಡಲ್ಲಿ ಸಾಕಷ್ಟು ಪ್ರಮಾಣದ ಮಳೆ ಆಗೋದ್ರಿಂದ ನೀರಿನ ನಿರ್ವಹಣೆ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋದಿಲ್ಲ. ಅದಾಗಿಯೂ ಕೂಡ ನಾಟಿ ಮಾಡಬೇಕಾದ್ರೆ ಜಸ್ಟ್ ಕೆಸರುಗದ್ದೆ ಇರ್ತವೆ, ಅಲ್ಲೇನು ನಿಂತು ನೀರನ್ನು ಇಟ್ಕೊಂಡು ನಾವು ನಾಟಿ ಮಾಡಲ್ಲ, ಕೆಸರುಗದ್ದೆಲ್ಲೇ ನಾಟಿ ಮಾಡ್ತೀವಿ. ನಾಟಿ ಮಾಡಿದ 3-4 ದಿನಗಳ ಆದಮೇಲೆ ತೆಳುವಾಗಿ ನಾವು ನೀರನ್ನು ಕೊಡಬೇಕಾಗತ್ತೆ. ಅದಾದಮೇಲೆ ಒಂದು ವಾರ ಅಥವಾ 10 ದಿವಸ ಬಿಟ್ಟಾದ್ಮೇಲೆ ಹಳದಿ ಬಣ್ಣಕ್ಕೆ ತಿರುಗಿದಂಥ ಪೈರು ಹಸಿರು ಬಣ್ಣಕ್ಕೆ ತಿರ್ಕೊಳ್ಳುತ್ತೆ, ಅಂದರೆ ಆ ಟೈಮಲ್ಲಿ ಹೊಸ ಬೇರುಗಳು ಬಂದು ಹೊಸ ಚಿಗುರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ನಂತರದ ಮೇಲೆ 1 ಇಂಚಿನಿಂದ ನೀರನ್ನು 2 ಇಂಚ್ ವರೆಗೆ ನಿಲ್ಲಿಸಿ ಗದ್ದೆಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಈ ತೆಂಡೆ ಒಡೆಯುವ ಸಮಯ, ಹೂ ಬಿಡುವಂತಕ್ಕಂಥ ಸಮಯ, ಕಾಳಲ್ಲಿ ಹಾಲು ಬರ್ತಕ್ಕಂಥ ಸಮಯ, ಮಿಲ್ಕಿ ಸ್ಟೇಜ್ ಅಂತ ಕರಿತೀವಿ, ಮತ್ತೆ ಕಾಳು ಬಲಿಯುವಂಥ ಸಮಯದಲ್ಲಿ ಗದ್ದೆನಲ್ಲಿ 1-2 ಇಂಚ್ ನೀರು ಕಂಪಲ್ಸರಿ ನಾವು ನಿಲ್ಲಿಸಿ ಭತ್ತವನ್ನು ಬೆಳಿಬೇಕಾಗತ್ತೆ. ಆ ಥರ ಇದ್ರೆ ಆ ಭತ್ತಕ್ಕೆ ಪೂರಕವಾದ ವಾತಾವರಣ ಸಿಕ್ಕಿ ಚೆನ್ನಾಗಿ ಭತ್ತ ಬೆಳೆದು ಒಳ್ಳೆ ಇಳುವರಿನ ನಾವು ಪಡ್ಕೋಬಹುದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಭತ್ತದ ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಬಸವಲಿಂಗಯ್ಯ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 7259765685. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 7259765685. ತುಂಬ ಸಂತೋಷ ಡಾಕ್ಟರ್ ಬಸವಲಿಂಗಯ್ಯ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಭತ್ತದ ಕೃಷಿ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರಗಳು. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ರೈತ ಬಾಂಧವರೇ, ನಾಳೆ ಸಂಜೆ 6:50 ಕೃಷಿ ರಂಗದಲ್ಲಿ ನೇರ ಫೋನಿನ್ ಕಾರ್ಯಕ್ರಮವಿದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇದರಲ್ಲಿ ಮಣ್ಣು ಪರೀಕ್ಷೆ ವಿಧಾನ ಮತ್ತು ಮಹತ್ವ ಕುರಿತು ಮಾಹಿತಿ ನೀಡುತ್ತಾರೆ ಭಾಗವಹಿಸುವವರು ಶ್ರೀಮತಿ ವಿನುತಾ. ಗಮನಿಸಿ, ನಾಳೆ ಸಂಜೆ 6:50. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 50 ಕೆಜಿ ಚೀಲವೊಂದಕ್ಕೆ ಇರುವ ಕಾಫಿ ದರ ಹೀಗಿದೆ. ಅರೇಬಿಕಾ ಪಾರ್ಚ್ಮೆಂಟ್ 25,500 ರೂಪಾಯಿಯಿಂದ 27,000 ರೂಪಾಯಿ, ಅರೇಬಿಕ ಚೆರಿ 14,500 ರೂಪಾಯಿಯಿಂದ 16,000 ರೂಪಾಯಿ, ರೊಬಸ್ಟ ಪಾರ್ಚ್ಮೆಂಟ್ 20,000 ರೂಪಾಯಿಯಿಂದ 21,000 ರೂಪಾಯಿ, ರೊಬಸ್ಟ ಚೆರಿ 10,800 ರೂಪಾಯಿಯಿಂದ 11,800 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇನ್ನು ನಮ್ಮ ನಿಮ್ಮ ಭೇಟಿ ನಾಳಿನ ಕೃಷಿ ರಂಗದಲ್ಲಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ನಿಧನ ಸುದ್ದಿ: ಹುದ್ದೂರು ಗ್ರಾಮದ ಕೆರೆಮನೆ ಕುಂಬಾರ ಪೂವಯ್ಯನವರ ಧರ್ಮಪತ್ನಿ ಸಾವಿತ್ರಿಯವರು ಇಂದು ಮಧ್ಯಾಹ್ನ 12:00 ನಿಧನರಾದರು. 70 ವರ್ಷ ಪ್ರಾಯದ ಸಾವಿತ್ರಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12:30 ನಂತರ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಬೆಂಗಳೂರು ಕಲ್ಯಾಣ ನಗರದ ವಾಸ ಇಂಜ ನಂದಲಪಂಡ ಈರಪ್ಪ ಇಂಡಪೊಣ್ಣು ಮುದ್ದಮ್ಮ ಇಂಗ ಇಂದು ಮಜ್ಜನ ಬೆಂಗಳೂರಲ್ಲಿ ಮರಣಪಟ್ಟಿತು. 76 ಬೈತರ ನಂದಲಪಂಡ ಮುದ್ದಮ್ಮ ತಾಮನೆ ಚೀಯಬೆರ ಇಂಗಡ ಆಕಿರಿ ಕಾರ್ಯ ನಾಳೆ ಕಾಲೂರ್ಲುಳ್ಳ ನಂದಪಂಡ ಒಕ್ಕ ತೂಟಂಗಳತ್ತ ನಡಪಂದು ಒಕ್ಕಕರ ಅರಿಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆರಂಭಗೊಂಡು ಕಳೆದ ಸತತ 14 ವರ್ಷಗಳಿಂದ 100% ಫಲಿತಾಂಶದೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೇರಂಬಾಣೆ. ಇಲ್ಲಿ ಪ್ರೀ ನರ್ಸರಿಯಿಂದ 9ನೇ ತರಗತಿವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಾಟೋಳಂಡ ವಿಜು 9448721240. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ: ಸಮೃದ್ಧ ಆಗಿರುವ ಕನ್ನಡ ಸಾಹಿತ್ಯನ ಇನ್ನಷ್ಟು ಶ್ರೀಮಂತಗೊಳಿಸಿ ನಾಡಿನ ಮೂಲೆ ಮೂಲೆಗೆ ಕನ್ನಡದ ಕಂಪನ್ನು ಪಸರಿಸುವ ಕಾರ್ಯನ ಕನ್ನಡ ಸಾಹಿತ್ಯ ಪರಿಷತ್ ಸದ್ದಲ್ಲದೆ ಮಾಡ್ತೊಟ್ಟೂತ ಸಾಹಿತ್ಯ ಪರಿಷತ್ನ ಮಾಜಿ ಜಿಲ್ಲಾಧ್ಯಕ್ಷ ಟಿಪಿ ರಮೇಶ್ ಅವು ಹೇಳ್ದು. ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲೆ ಸೋಮರಪೇಟೆ ತಾಲೂಕು ಮತ್ತು ಹುಬ್ಬಳ್ಳಿ ಘಟಕದ ಕಡೆಯಿಂದ ಸೋಮರಪೇಟೆ ಪಟ್ಟಣದ ಸಾಹಿತ್ಯ ಭವನದಲ್ಲಿ ನಡೆದ ಪರಿಷತ್ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಅವು ಮಾತಾಡ್ದು. 1915ರಲ್ಲಿ ಮೈಸೂರು ಅರಸರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರವು 5,000 ರೂಪಾಯಿ ಹಣನ ದಾನ ಆಗಿ ಕೊಟ್ಟು ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ನ ಶುರು ಮಾಡಿದ್ರು. ಮುಂದೆ 1935ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹೇಳಿ ಹೆಸರು ಪಡ್ಕೊಂತ ಇವು ಹೇಳ್ದು. ಈ ಸಂದರ್ಭ ಪರಿಷತ್ನ ತಾಲೂಕು ಅಧ್ಯಕ್ಷ ಎಸ್ ಡಿ ವಿಜೇತ್, ಜಿಲ್ಲಾ ನಿರ್ದೇಶಕ ಶ್ರೀಧರ್ ಹೂವಲ್ಲಿ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಕತೆ ಬರೆಮ ಬನ್ನಿ ಅರೆಭಾಷೆಯಲ್ಲಿ ಮಕ್ಕಳ ಕಥಾ ಕಾರ್ಯಾಗಾರ ಇದೇ 31ರ ಶನಿವಾರ ಸುಳ್ಯದ ಕನ್ನಡ ಭವನದಲ್ಲಿ ನಡೆದಿದೆ. 12-18 ವರ್ಷದ ಕುಸಿಯಿರುವ 30 ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಇದ್ದದೆ ಅಂತ ಅಕಾಡೆಮಿನ ಅಧ್ಯಕ್ಷರಾದ ಸದಾನಂದ ಮಾವಜಿಯವರು ತಿಳಿಸಿದರು. 2025-26ನೇ ಸಾಲಿನಲ್ಲಿ ರಾಜ್ಯಮಟ್ಟದಲ್ಲಿ ರಾಜ್ಯಶ್ರೀ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿ ನಿಟ್ಟಲ್ಲಿ ಜೂನ್ 4 ಬೆಳಿಗ್ಗೆ 8:30 ಮೈಸೂರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಜೀವನ ಮತ್ತು ಸಾಧನೆಗಳ ಕುರಿತಂಗೆ ರಾಜ್ಯಮಟ್ಟದ ಚಿತ್ರಕಲಾ ಸ್ಪರ್ಧೆ ಏರ್ಪಾಟು ಮಾಡ್ಯಳು. 6-13 ವರ್ಷ 14-18 ವರ್ಷದೊಳಗಿನವು ಬೇರೆ ಬೇರೆ ವಿಭಾಗದಲ್ಲಿ ಭಾಗವಹಿಸಕ್ಕೆ ಕುಸಿರವು ಗೂಗಲ್ ಫಾರ್ಮ್ಲಿ ಹೆಸರು ನೋಂದಾಯಿಸಿ ಕಣಕ್ಕಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಸಹಾಯಕ ನಿರ್ದೇಶಕರು ತಿಳಿಸಿದರು. ಇಂದು ಬೆಳಗ್ಗೆಗೆ ಅಕ್ಕೇರಿಯಾದಂಗೆ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಸರಾಸರಿ 53.94 mm ಮಳೆಯಾಯಿತು. ಜನವರಿಯಿಂದ ಇಲ್ಲಿ ಮುಟ್ಟ 643.27 mm, ಕಳೆದ ವರ್ಷ ಇದೇ ಅವಧಿಯಲ್ಲಿ 326.97 mm ಮಳೆ ದಾಖಲಾಗಿತ್ತು. ಮಡಿಕೇರಿ ತಾಲೂಕಲ್ಲಿ ಇಲ್ಲಿ ಮುಟ್ಟ 881.79 mm, ವಿರಾಜಪೇಟೆ ತಾಲೂಕಲ್ಲಿ 663.85 mm, ಪೊನ್ನಪೇಟೆ ತಾಲೂಕಲ್ಲಿ 608.41 mm, ಸೋಮರಪೇಟೆ ತಾಲೂಕಲ್ಲಿ 580.54 mm, ಕುಶಾಲನಗರ ತಾಲೂಕಲ್ಲಿ 481.74 mm ಮಳೆ ದಾಖಲಾಯಿತು. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾ ಮಂತರಗೌಡ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯತ್ ತ್ರೈಮಾಸಿಕ ಕೆಡಿಪಿ ಸಭೆ ಇದೇ 30 ನಾಳೆ ಮಧ್ಯಾಹ್ನ 3 ಗಂಟೆಗೆ ಮಡಿಕೇರಿನ ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ನಡೆದಿದೆ. ಕೊಡಗಿನ ಲೇಖಕರಿಗಾಗಿ ಜಿಲ್ಲೆಯ ವಕೀಲರಾದ ಪೇರಿಯಂಡ ಪಿ ಪೆಮ್ಮಯ್ಯ ಮತ್ತು ಶ್ರೀಮತಿ ಜಿ ಕೆ ದೇವಕಿ ಪೆಮ್ಮಯ್ಯನವು ದತ್ತಿ ಪ್ರಶಸ್ತಿ ಶುರು ಮಾಡ್ಯಳು. ಇವು 1,00,000 ರೂಪಾಯಿಗಳ ದತ್ತಿನ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಮುಖಾಂತರ ಠೇವಣಿ ಇಟ್ಟು ಶುರು ಮಾಡ್ಯಳು. ಜಿಲ್ಲೆಯ ಲೇಖಕರು ಪ್ರಕಟಿಸಿರುವ ಕತೆ, ಕಾದಂಬರಿ, ಕಥಾ ಸಂಕಲನ, ಕವನ ಸಂಕಲನ, ವೈಚಾರಿಕ ಲೇಖನಮಾಲೆ, ಲೇಖನಗಳ ಗುಚ್ಛಗಳಲ್ಲಿ 5 ವರ್ಷದೊಳಗೆ ಪ್ರಕಟಗೊಂಡಿರುವ ಒಳ್ಳೆ ಕೃತಿನ ಆಯ್ಕೆ ಮಾಡಿ ಪ್ರಶಸ್ತಿ ಕೊಡುವುದು ಇದರ ಉದ್ದೇಶ. ಈಗಾಗಲೇ 3 ಪ್ರಶಸ್ತಿಗಳಿದ್ದು ಇದು 4ನೇ ಪ್ರಶಸ್ತಿ ಆಗಿದೆ ಅಂತ ಪರಿಷತ್ನ ಅಧ್ಯಕ್ಷರಾದ ಎಂಪಿ ಕೇಶವ ಕಾಮತವು ತಿಳಿಸಿದರು. 2025-26ನೇ ಸಾಲಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆನ ಕಡೆಯಿಂದ ಕಾರ್ಯನಿರ್ವಹಿಸುತ್ತಿರುವ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮತ್ತು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗಳ 6ನೇ ತರಗತಿಗೆ ಸೇರಿಕೆ ಪರೀಕ್ಷೆ ಬರೆದು ಆಯ್ಕೆಯಾದ ಅರ್ಹ ವಿದ್ಯಾರ್ಥಿಗಳಿಗೆ ಇದೇ 31ಕ್ಕೆ ಮಡಿಕೇರಿನ ಗ್ರಾಮೀಣ ಪೊಲೀಸ್ ಠಾಣೆ ಹತ್ತಿರಲಿರುವ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿಯವರ ಕಾರ್ಯಾಲಯದಲ್ಲಿ ಕೌನ್ಸೆಲಿಂಗ್ ನಡೆದಿದೆ. ವಿದ್ಯಾರ್ಥಿಗಳ ಮೂಲ ದಾಖಲಾತಿಗಳೊಟ್ಟಿಗೆ ಕೌನ್ಸೆಲಿಂಗ್ಗೆ ಹಾಜರಾಗುತ್ತ ಇಲಾಖೆಯ ಜಿಲ್ಲಾ ಅಧಿಕಾರಿ ಆರ್ ಕೃಷ್ಣಮೂರ್ತಿಯವರು ತಿಳಿಸಿದರು. ಪರಿಶಿಷ್ಟ ಪಂಗಡದ ಮೆಟ್ರಿಕ್ ಪೂರ್ವ ತೇಳ್ರೆ 9 ಮತ್ತು 10ನೇ ತರಗತಿ ಮತ್ತು ಮೆಟ್ರಿಕ್ ನಂತರದ ವಿದ್ಯಾರ್ಥಿಗ 2025-26ನೇ ಸಾಲಿನ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ ವೇತನ ತಕಣಿಕೆ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿಯು ಅಭಿವೃದ್ಧಿಪಡಿಸಿರುವ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ಲಿ 1-time ರಿಜಿಸ್ಟ್ರೇಷನ್ ಸಂಖ್ಯೆನ ಕಡ್ಡಾಯವಾಗಿ ರಚನೆ ಮಾಡೋಕ್ಕೂ. ಜಾಸ್ತಿ ಮಾಹಿತಿ ಬೇಕರೆ ಯೋಜನಾ ಸಮನ್ವಯಾಧಿಕಾರಿಗಳು ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ ಜಿಲ್ಲಾ ಪಂಚಾಯಿತಿ ಕಟ್ಟಡ ಮಡಿಕೇರಿ ಇಲ್ಲಿಂದ ಪಡ್ಕೊಳಕ್ಕೆ.

ಕೊಡ್ಪಾಂಡ ಕೂಟಕ್ಕೆ ಸರ್ಕಾರತರ ಸೌಲಭ್ಯ ಹೆಂಗೆ ಕೆತ್ತುವಣಿಕೆ ಮಾಡೋಣ ಎಂದು ಕೊಡಗು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾಕ್ಟರ್ ಎನ್ ವಿ ಪ್ರಸಾದ್ ಸೂಚನೆ ಕೊಡ್ತತ್ತು. ಮಡಿಕೇರಿ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿ ನಡೆದ ಸಭೆರಕರು ಕಾರ್ಯಕ್ಕೆ ವಹಿಸಿದ ತಕ್ಕ ಬಂದ ಅವು ಜಿಲ್ಲೆಯ ಚೆನ್ನ ಲೈನ್ ಮನೆಯಲ್ಲಿ ವಾಸ ಮಾಡಿಂಡುಳ್ಳ ಕುಡಿಯ ಕುಡ್ದನಿಕೆ ಬಾರೆ ಬಾರೆ ಸಮುದಾಯಕಾರ ಆಧಾರ್ ಕಾರ್ಡ್ನ ಇಂಜು ಮಾಡಿಚಿಟ್ಟಂಡಿತ್ತಲ್ಲೇ ಅನ್ನನಾಯ್ತು. ಗಿರಿಜನ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯರು ಕೂಡ ಚರ್ಚೆ ಮಾಡಿತ್ತು. ಆಧಾರ್ ಕಾರ್ಡ್ ಮಾಡಿಸಿಟ್ಟು ಕೊಡಬೇಕು ತೊಡಕೆ ಕ್ರಮ ಹೊಡೆತವನಕ್ಕೆ ITDP ಇಲಾಖೆಯ ಅಧಿಕಾರಿಯಕ್ಕೆ ನಿರ್ದೇಶನ ಕೊಡ್ತಿತ್ತು. ಸಮಾಜದ್ದು ಬಯ್ಯತ್ತು ಉಳಿಜ ವರ್ಗಾಪಿನ ಅಲ್ಪಸಂಖ್ಯಾತಂಗಕ್ಕೆ ಸಮಾಜ ಕಲ್ಯಾಣ ITDP ಕೌಶಲ್ಯಾಭಿವೃದ್ಧಿ ಕೂಡನಕ್ಕೆ ಬಾರೆ ಬಾರೆ ಇಲಾಖೆಯಿಂದ ನಿವೇಶನ ಕೊಡಪಂಗ ಸಂಬಂಧಪಟ್ಟನಕ್ಕೆ ಮಾಹಿತಿ ಪಡೆದತ್ತು. ಅಲ್ಲತೆ ಬಸವ ಅಂಬೇಡ್ಕರ್ ಪಿನ ಇಂದಿರಾ ವಸತಿ ಯೋಜನೆಯಲ್ಲಿ ಪ್ರಗತಿ ಸಾಚಿಡುವಾಂಡ ಕೂಟಕ್ಕೆ ರೋಡ್ ಸುರಕ್ಷತೆ ಸಮಿತಿರ ಸಭೆನ ತಿಂಗೋದಿ ನಡೆತುವನಕ್ಕೆ ಸಲಹೆ ಕೊಡತ್ತು. ಜಿಲ್ಲಾಧಿಕಾರಿ ವೆಂಕಟರಾಜ ಕೂಡನಕ್ಕೆ ಮುಖ್ಯಪಟ್ಟವು ಹಾಜರಿಂದ ಸಭೆಯಲ್ಲಿ ಕೂಡಿಯಡಿತಿಂಜ ಬಾರೆ ಬಾರೆ ಇಲಾಖೆಯ ಅಧಿಕಾರಿಯ ತಕ್ಕ ಬಂದಿತ್ತು. ತಂಗ ತಂಗಡ ಇಲಾಖೆಯ ಅಡಿಲು ಜಾರಿಗೆ ಕೊಂಡ ಬಂದ ಯೋಜನೆ ಕೂಡನಕ್ಕೆ ಅದನ್ನು ಪ್ರಗತಿರ ಮೀದ ಅವಶ್ಯ ಮಾಹಿತಿಯನ್ನು ಕೊಡತ್ತು. ಜೂನ್ 1 ಜಾರಿಗೆ ಬಪ್ಪನಕ್ಕೆ ರಾಜ್ಯದ ಎಲ್ಲಾ ಜಿಲ್ಲೆಯ ಮುಖ್ಯ ನೋಂದಣಿ ಕಚೇರಿ ವ್ಯಾಪ್ತಿಗೆ ಬಪ್ಪನತ್ತ ಉಪ ನೋಂದಣಿ ಕಚೇರಿ ಡಿಸೆಂಬರ್ 28 ಎಲ್ಲ ದಂಡನೆ ಪಿಂಜ 4 ಚೆನ್ನಿಯಾಚೆ ಕೂಡನಿಕೆ ನಾರಾಚರೆಂದು ಕಾರ್ಯನಿಸುವನಕ್ಕೆ ನೋಂದಣಿ ಮಹಾಪರಿವೀಕ್ಷಕಗಳು ಅನ್ನ ಮುದ್ರಾಂಕ ಆಯುಕ್ತಂಗ ಆದೇಶ ಮಾಡಿತ್ತು. ರಜದಿನ ತರಂದು ಕಾರ್ಯನಿಸುವ ಉಪ ನೋಂದಣಿ ಕಚೇರಿಗೆ ಚೌವಚ ರಜೆಯ ಪದವು ಮಾಹಿತಿ ತಂತು. ಕೊಡವ ಪಾಜ ಸಾಹಿತ್ಯ ಕಲೆಪಿನ ಸಂಸ್ಕೃತಿ ರ ಬೊಳಚಕ್ಕೆ ನೈಚುಂಡುಳ್ಳ ಕೊಡವ ತಕ್ಕಳತು ಕಾರಡ ಕೂಟ ಪಿಂಜ ಗೋಣಿಕೊಪ್ಪ ಕಾವೇರಿ ಕಾಲೇಜರ ಕೂಡು ಕೂಟತ್ತು.